ಅದನ್ನ ಏನ್ ಅರ್ಥ ಮಾಡೋದು, ನನ್ನ ವೇದನ ಅರ್ಥ ಮಾಡುವುದಕ್ಕೆ ಕೂಡ ಬರೇ ಸಂಸ್ಕೃತ ಪಾಂಡಿತ್ಯ ಸಾಧು ಒಂದು ಅದಕ್ಕೊಂದು ವೈದಿಕವಾಗಿರತಕ್ಕಂತಹ ವಿಸ್ಪತಿ ಬೇಕು ಅನ್ನೋದನ್ನು ಅವರು ಏನ್ ಅರ್ಥ ಮಾಡ್ತಾ ಇದ್ದಾರೆ. ಉದಾಹರಣೆ ಹೊಟ್ಟೆ ಹೊಟ್ಟೆ ಅಂದ್ರೆ ಹೊಟ್ಟೆ ಅಲ್ಲ, ಮತ್ತೆ ಮಕ್ಕಳು ಅಂತರ್ಥ. ಯಾಕಂದ್ರೆ ನನ್ನ ಹೊಟ್ಟೆಯಿಂದ ಬಂದವು ಅಂತ ಹೇಳ್ತಾರೆ. ಅದನ್ನ ಹೊಟ್ಟೆಯಿಂದ ಹೊಟ್ಟೆ ಇನ್ನೂ ಸಂತಾನ, ಗಂಡಿನ ಉದರದಿಂದ ಹೆಣ್ಣಿನ ಉದರಕ್ಕೆ, ಹೆಣ್ಣಿನ ಉದರದಿಂದ ಭೂಮಿಗೆ ಹೋಗತಕ್ಕಂಥ ಜೀವನಕ್ಕೆ. ಆದ್ರಿಂದ ಉದರ ಶಾಂತಿ ಇಲ್ಲ, ಆದ್ರೆ ತುಂಬಾ ಮಕ್ಕಳಿಂದ ಶಾಂತಿ ಇಲ್ಲ ಅಂತ ಅರ್ಥ ಅಂತ ಶಿವರೇ ಬಂದು ಹೇಳಬೇಕು. ಇನ್ ಯಾರು ಕೇಳಿದ್ರು ಯಾಕೆಂದ್ರೆ ಹೊಟ್ಟೆ ಅಂತಂದ್ರೆ ಸಹಜವಾದ ಅರ್ಥ ಅವನು ಮಕ್ಕಳಿಂದ, ಅದರಿಂದ ಹೊಟ್ಟೆ ದೊಡ್ಡದಾಗ್ತಲ್ಲ ಹೊಟ್ಟೆ ಒಳಗೆ, ಅದು ಹೊಟ್ಟೆ ದೊಡ್ಡದಂತೆ. ಅದು ಹೆಣ್ಮಕ್ಳಾಗಿದ್ರೆ ಅದು ಒಳಗಿಂತ ಗರ್ಭ ಇದೆ, ಗಂಡಸರಿ ಹೋದ ಹೊಟ್ಟೆ ದೊಡ್ಡದಾಗಿದೆ ಅಂದ್ರೆ ಮಕ್ಕಳಿಂದ ಹೊಟ್ಟೆಗಂತ. ಇದು ಅಭಿಪ್ರಾಯ, ಅವ್ರಿಗೆ ಮದುವೆ ಆಗಿಲ್ಲ, ಅವ್ರಿಗೆ ಉದರದ ಬಗ್ಗೆ ಏನೋ ಗೊತ್ತಿಲ್ಲ, ಅವರು ಸ್ವಾಮಿಗಳು ಬರ್ದಾರ್ಥ ಅಷ್ಟೇ. ಅವ್ರಿಗೆ ಏನು ಅನುಭವ ಇಲ್ಲ, ಪ್ರಪಂಚ ಅನುಭವ ಇಲ್ಲ, ವೇದ ಅನುಭವ ಇಲ್ಲದೆ ಇರ್ತಕ್ಕ ಸ್ವಾಮಿಗಳು ಬರ್ದಾರ್ಥ ಅಂತ ಹೇಳಿದಾಗ ಅದು ಅಷ್ಟು ಸಹಜವಾದ ಅರ್ಥ ಅಲ್ಲ. ಬಹಳ ಕಷ್ಟಪಟ್ಟು ಎಲ್ಲರೂ ಚಿಕ್ಕಿ ಉದ್ದಾಟಪಟ್ಟು ಮಾಡಿದಾರ್ಥ. ಇಲ್ಲ ಉದರ ಶಾಂತಿ ಇಲ್ಲ ಅಂತ ಸಂಗತಿ ಇನ್ನೊಂದು ಅರ್ಥ ಇದೆ. ಉದರ ಶಾಸ್ತ್ರೀಯವಾದ ಅರ್ಥ ಬೇಕಿದ್ರೆ ಉದರ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಒಂದು ಉದರ ಅಂದ್ರೆ ಉದರವು ಸಂಶಯ ತೃಪ್ತ, ಉದರ ಸಂಶಯ ತೃಪ್ತ, ಉದರ ಅಂದ್ರೆ ಸಂಶಯ. ಹಾಗೊಂದು ಅರ್ಥ ಇದೆ ಸಂಸ್ಥೆ ಉದರವಂತರಂಗು, ಉದರ ಅಂದ್ರೆ ಸಂಶಯ, ಡೌಟ್ಸ್. ಅದನ್ನ ಉದರ ಶಾಂತಿಲ್ಲ ಆದ್ರೆ, ಆದ್ರೆ ಆ ಅರ್ಥದಲ್ಲಿ ಇಲ್ಲಿ ಬಳಸುವ ಸಾಧ್ಯತೆ ಇಲ್ಲ. ಉದರ ಶಾಂತಿಲ್ಲ ಆದ್ರೆ ಎಲ್ಲಾ ವಿಷಯದಲ್ಲೂ ಸಂಶಯ ಪಡುವ ಅಂತ, ಸಂಶಯದ ಶಾಂತಿಲ್ಲ ಅಂತ ಗಂಟೆಂದ್ರೆ ಸಂಶಯದ ಶಾಂತಿ. ಯಾಕಂದ್ರೆ ಎಂತ ಹೇಳಿದ್ರು ಹೌದು ನೋಡಬೇಕು ಅಂತ ಹೇಳುದು, ಎಂತ ಹೇಳಿದ್ರು ಹೌದು ನೋಡಿ ವಿಚಾರ ಮಾಡಬೇಕು ಅಂತ ಹೇಳೋಣ. ಹೀಗೊಂದು ಅರ್ಥ ಮಾಡುವ ಸಾಧ್ಯತೆ ಇದೆ. ಆದರೆ ಹಾಗೊಂದು ಎಲ್ಲಾ ವಿಷಯದಲ್ಲೂ ಸಂಶಯಗ್ರಸ್ತನಾದವ ಅನ್ನುವ ಅರ್ಥದಲ್ಲಿ ಇದನ್ನ ಬಳಸಿರುವ ಸಾಧ್ಯತೆ ಕಡಿಮೆ. ಇನ್ನೊಂದು ಅರ್ಥ ಇದೆ. ಉದಾಹರಣೆ ಜೀವ ಅಂತ, ಜೀವದಲ್ಲಿ ರಮತೆ ವಿಹರಿಸುವವನು ಉದರ ಅಂದ್ರೆ ಭಗವಂತ ಅಂತ. ಉದರ ಬ್ರಹ್ಮೇತಿಪಾದ ಉಪಾಸನೆ ಮಾಡಿರತಕ್ಕಂಥ ಋಷಿಗಳಿಂದ ಅಂತ ಭಗವಂತ ಉದರ ಅಂದ್ರೆ ಜೀವನ ಒಳಗೆ ಇದ್ದು ಜೀವನನ್ನು ನಿಯಂತ್ರಿಸುವ ಉದರಸ್ಥಿತನಾದ ಅಹಂ ವೈಶ್ವಾನರು ಬುದ್ಧ ನಮ್ಮ ಹೊಟ್ಟೆಯಲ್ಲಿರತಕ್ಕಂಥ ಭಗವಂತನ ರೂಪ ಉದರ, ಹೃದಯದಲ್ಲಿರತಕ್ಕಂಥ ಭಗವಂತನ ರೂಪ ಹೃದಯ. ಹೃದಯ ಬ್ರಹ್ಮೇತ್ಯಾರುಣಯ ಅಲ್ಲಿ ಉದರ ಅಂತ ಕೆಲವರು ಉಪಾಸನೆ ಮಾಡ್ತಾರೆ. ಭಗವಂತನನ್ನು ಹೊಟ್ಟೆಯಲ್ಲಿ ಇರತಕ್ಕಂಥ ಭಗವಂತನ ವೈಶ್ವಾನರ ರೂಪವನ್ನು ಕೆಲವರು ಉಪಾಸನೆ ಮಾಡ್ತಾರೆ. ಹೃದಯದಲ್ಲಿರತಕ್ಕಂಥ ಭಗವಂತನ ಅಂತರ್ಯಾಮ ರೂಪವನ್ನು ಕೆಲವರು ಉಪಾಸನೆ ಮಾಡ್ತಾರೆ ಅಂತ ಇತರೆಯ ಉಪನಿಷತ್ನಲ್ಲಿ ಬಂದಿದೆ. ಅದು ಆಧ್ಯಾತ್ಮಿಕವಾಗಿ ಆರ್ಥಿಕ ಉದರ ಅಂತಂದ್ರೆ ನಮ್ಮ ಹೊಟ್ಟೆಯಲ್ಲಿರತಕ್ಕ ಭಗವಂತನ ಉದರನಾಮಕ ರೂಪವನ್ನು ಉಪಾಸನೆ ಮಾಡತಕ್ಕ ಶಾಂತಿ. ಇದು ಅಂತರಂಗದ ಅರ್ಥ. ಬಹಿರಂಗ ಫಿಸಿಕಲ್ ಮೀನಿಂಗ್ ಏನು ಅಂದ್ರೆ ಉದರ ಶಾಂತಿಯಲ್ಲಿ ಆದ್ರೆ ತುಂಬಾ ಮಕ್ಕಳ ಹಬ್ಬ ಅಂತಲ್ಲ, ಹೊಟ್ಟೆ ದೊಡ್ಡದಿರುವ ಶಾಂತಿಯಲ್ಲಿ ಅಂತೆ. ಅದು ಫಿಸಿಕಲ್ ಆಗಿ ಅದೇ ಅರ್ಥ, ಸ್ಪಿರಿಚುವಲ್ ಆಗಿ ಇದೇ ಅರ್ಥ. ಹಾಗಾಗಿ ಉದರ ಶಾಂತಿಲ್ಯಾಯ ಉಕ್ತವ ಈ ಶತದನ್ನುವ ಶೌನಕ ಉದರ ಶಾಂತಿಲ್ಯನೆಂಬ ಋಷಿಗೆ ಈ ಪ್ರಣವೋಪಾಸನೆ ಉದ್ಗೀತೋಪಾಸನೆ ಸಾಮದ ನೆಲೆಯಾಗಿ ಭಗವಂತನ ತನಕ ಹೇಳಿ ಆಮೇಲೆ ವಾಚ ಅದರ ಫಲವನ್ನು ಉಕ್ತವಾರು ವಾಚ ಹೇಳಿ ಹೇಳಿದ ಅಂತ ಭಗವಂತನ ಸ್ವರೂಪವನ್ನು ಹೇಳಿ ಫಲವನ್ನು ಹೇಳಿ. ಏನ್ ಹೇಳಿದ ಇದರ ಫಲ ಅಂದ್ರೆ ಇದನ್ನ ಉಪಾಸನೆ ಮಾಡಿದವನು ಏನಾಗುತ್ತೆ ಅಂದ್ರೆ ಈ ರೀತಿ ಉಪಾಸನೆ ಮಾಡಿದರೆ ಪರೋವರಿಯೋಹಿ ಏಭ್ಯ ಪರೋವರಿಯೋಹ ಏಭ್ಯ ಯಾರು ಇದನ್ನು ಉಪಾಸನೆ ಮಾಡ್ತಕ್ಕವರು ಯಾರು ಅಂದ್ರೆ ಯಾವತ್ತಹ ಏನಂ ಪ್ರಜಾಯಾಂ ಉದ್ಗೀತಂ ವೇದಿಷ್ಯಂತೆ ಪರೋವರಿಯೋಹ ಏಭ್ಯ ಅಸ್ಮಿನ್ ಲೋಕೆ ಜೀವನಂ ಭವಿಷ್ಯತಿ ತಥಾ ಅಮುಷ್ಮಿನ್ ಲೋಕೆ. ಇದು ಅವನು ಹೇಳಿರ್ತಕ್ಕ ಫಲ. ಯಾರು ಯಾವತ್ತಹ ಏನಾಂ ಪ್ರಜಾಯಾಂ ಉದ್ಗೀತಂ ವೇದಿಷ್ಯಂತೆ ಈ ಉದ್ಗೀತ ಉಪಾಸನೆಯನ್ನು ಪ್ರಜಾಯ ಸಂತತಿಯಲ್ಲಿ ಅದಕ್ಕೆ ಅವರು ಉದರ ಅಂದ್ರೆ ತುಂಬಾ ಮಕ್ಕಳಿರುವ ಅಂತ ಅರ್ಥ ಮಾಡಬೇಕು. ಇದ್ರ ಮುಂದೆ ಕಾಲದಲ್ಲಿ ಆ ಮಕ್ಕಳ ಸಂತಾನದ ವಿಷಯ ಬರ್ತದೆ. ಅಲ್ಲ ತುಂಬಾ ಮಕ್ಕಳಲ್ಲ, ಸಂತತಿ ಪರಂಪರೆ. ಎಲ್ಲಿಯೇ ತನಕ ಯಾವತ್ತಹ ಪ್ರಜಾಯಾಮ್ ಏನಂ ಉದ್ಗೀತಂ ವೇದಿಷ್ಯಂತೆ ಎಲ್ಲಿಯೇ ತನಕ ಈ ಉದ್ಗೀತದ ಉಪಾಸನೆ ಮುಂದುವರಿಯುತ್ತೋ. ಒಬ್ಬ ಅಪ್ಪ ಉಪಾಸನೆ ಮಾಡ್ತಾ ಇದ್ದ, ಅವನ ಮಗ ಮಾಡಿದ, ಅವನ ಮೊಮ್ಮಗ ಮಾಡಿದ, ಅವನ ಮರಿಮಗ ಮಾಡಿದ, ಹೀಗೆ ಯಾವತ್ತಹ ಎಲ್ಲಿಯ ತನಕ ಏನಂ ಪ್ರಜಾಯಾಮ್ ಮಕ್ಕಳ ಪರಂಪರೆಯಲ್ಲಿ ಆ ವಂಶದ ಸಂತತಿಯಲ್ಲಿ ಎಲ್ಲಿಯ ತನಕ ಈ ಉದ್ಗೀತದ ಉಪಾಸನೆಯನ್ನು ಮುಂದೆ ಮಾಡ್ತಾರೋ ಇದು ವಿಶೇಷ ಫಲ. ಇಲ್ಲ ಪರಿಯೋಹ ಏಭ್ಯ ಅಸ್ಮಿನ್ ಲೋಕೆ ಜೀವನ ಭವಿಷ್ಯತಿ. ಅಲ್ಲಿಯ ತನಕ ಎಷ್ಟು ತಲೆಮಾರು ಈ ವಿದ್ಯೆ ಮುಂದುವರಿತೋ ಅಷ್ಟೂ ತಲೆಮಾರಿನ ಅಷ್ಟೂ ಜನರನ್ನ ಇಡೀ ಸಂತತಿಯನ್ನೇ ಭಗವಂತ ರಕ್ಷಣೆ ಮಾಡ್ತಾನೆ. ಪರೋವರಿಯೋಹ, ಪರೋವರಿಯ ಎಲ್ಲಕ್ಕಿಂತ ಹಿರಿಯಾದ ಭಗವಂತನ ತತ್ವ ಏಭ್ಯ ಅವರೆಲ್ಲರಿಗೆ, ಆ ಪರಂಪರೆಯಲ್ಲಿ ಆ ಸಂತತಿಯಲ್ಲಿ ಬಂದಂತ ಅಷ್ಟೂ ಮಂದಿಗೆ ಅಶ್ವಿನ್ನ ಲೋಕೆ ಜೀವನ ಭವಿಷ್ಯತಿ, ಈ ಲೋಕದಲ್ಲಿ ಧಾರಕ ಶಕ್ತಿಯಾಗಿ ಅವನಿಗೆ ಉದ್ಧಾರ ಮಾಡ್ತಾರೆ. ತಥಾ ಅಶ್ವಿನ್ ಲೋಕೆ ಆ ಲೋಕದಲ್ಲಿ, ಈ ಲೋಕದಲ್ಲಿ ಅವನು ಆಸರೆ ನೀಡುತ್ತಾನೆ. ಆ ಮುಂದೆ ಎರಡು ಕಡೆಯೂ ಅವನ ಬದುಕಿಗೆ ನೆಲೆಯಾಗಿ ಭಗವಂತ ನೀಡುತ್ತಾನೆ. ಅವನು ಇಹದಲ್ಲೂ ಸುಖವಾಗಿ ಬದುಕುತ್ತಾನೆ, ಪರದಲ್ಲೂ ಅಶ್ವಿನ್ ಲೋಕೆ ಸ್ವರ್ಗ ಇರಲಿ ವೈಕುಂಠದ ತನಕ ಅಶ್ವಿನ್ ಲೋಕೆ ಲೋಕೆ ಇತಿ. ಇದು ಉದರ ಶಾಂತಿಲ್ಲಿನಿಗೆ ಶೌನಕ ಶತಕ ಮಾಡಿದ ಅಪೂರ್ವ ಸಂಗತಿ. ಇದನ್ನು ಉಪಾಸನೆ ಮಾಡಿಕೊಂಡು ಹೋದ ಇಡೀ ಪರಂಪರೆಯೇ ಉದ್ಧಾರ ಆಗುತ್ತೆ, ಅವನ ತಲೆಯೇ ಉದ್ಧಾರ ಆಗುತ್ತೆ. ಆದ್ದರಿಂದ ಇವರು ಹೇಳ್ತಾರೆ, ಆ ಮಾತನ್ನು ಉಲ್ಲೇಖ ಮಾಡಿ. ಆದ್ದರಿಂದ ಇವಾಗ ಪ್ರವಾಹದ ಜಯದಲ್ಲಿ ಹೇಳ್ತಾರೆ, ಪರೋವರಿಯ ಏವಹ ಅಸ್ಯ ಅಸ್ಮಿನ್ ಲೋಕೆ ಜೀವನ ಭವತಿ ತಥಾ ಅಮುಷ್ಮಿನ್ ಲೋಕೆ ಲೋಕ ಇತಿ. ಅಮುಷ್ಮಿನ್ ಲೋಕೆ ಲೋಕ ಇತಿ ಪರೋವರಿಯೋಹ, ಪರೋವರಿಯ ಏವಹ ಅಸ್ಯ ಅಸ್ಮಿನ್ ಲೋಕೆ ಜೀವನ ಭವತಿ. ಆದ್ದರಿಂದ ಸಯ ಏತದೇ ಸಯ ಏತದೇವಂ ವಿದ್ವಾನ್ ಉಪಾಸ್ತೆ. ನಮಗೆ ಉದರ ಶಾಂತಿಲ್ಯನ ಉಪದೇಶದಿಂದ, ಆಮೇಲೆ ಪ್ರವಾಹನ ಶೈವಲಿಯ ಉಪದೇಶದಿಂದ ಒಟ್ಟು ತಿಳಿದ ಸಂಗತಿಯನ್ನ ಉಪಸಮ ಹೇಳ್ತಾರೆ. ಸಯ ಏತಂ ಏವಂ ವಿದ್ವಾನ್ ಉಪಾಸ್ತೆ, ಹೀಗೆ ಓಂಕಾರ ಗೀತ ವಂಚನಾಗಿರ್ತದೆ ಭಗವಂತನನ್ನು ಆಕಾಶದಲ್ಲಿ ನೆಲೆಯಂತೆ ಉಪಾಸನೆ ಮಾಡಿದರೆ ಏನಾಗುತ್ತೆ? ಪರೋವರಿಯ ಏವ ಅಸ್ಯ ಅಸ್ಮಿನ್ ಜೀವನೆ ಅಸ್ಮಿನ್ ಜೀವನ ಭವಿಷ್ಯ ಅಸ್ಮಿನ್ ಲೋಕೆ, ಇಹದಲ್ಲಿ ಈ ಲೋಕದಲ್ಲಿ ಭೂಲೋಕದಲ್ಲಿ. ಅಂದ್ರೆ ನಾವೇನ್ ಹೇಳಿದ್ದು, ಭೂಲೋಕ ಎಂಬುದು ಅಧಿಷ್ಠಾನ ಚತುರ್ಮುಖ, ಚತುರ್ಮುಖದಿಂದ ಅಧಿಷ್ಠವಾದ ಭೂಲೋಕಕ್ಕೂ ಅವನೇ ಆದಾನೆ ಆಧಾರ, ಸ್ವರ್ಗಕ್ಕೂ ಶಿವನಿಗೆ ಅವನೇ ಆಧಾರ. ಅದರಿಂದ ಸ್ವರ್ಗ ಭೂಮಿಗಳಲ್ಲಿ ಏನು ಸುಖ ಭೋಗ ಇದೆ ಅದೆಲ್ಲವೂ ಆಕಾಶದಲ್ಲಿ ಇರತಕ್ಕಂಥ ಭಗವಂತ ಉಪಾಸನೆ ಸಿಕ್ಕಿದೆ. ಅಸ್ಮಿನ್ ಲೋಕೆ ಜೀವನ ಭವತಿ, ಅಂಥವನಿಗೆ ಪರೋವರಿಯನಾಗಿರ್ತಕ್ಕ ಭಗವಂತ ಇಹದಲ್ಲಿ ಸುಖವನ್ನು ಕೊಡ್ತಾನೆ. ತಥಾ ಅಮುಷ್ಮಿನ್ ಲೋಕೆ ಲೋಕೆ, ಪರದಲ್ಲಿ ಸ್ವರ್ಗದಲ್ಲಿ ಇನ್ನು ಅತ್ಯಂತ ಕೊನೆಯ ಸ್ಥಿತಿಯಲ್ಲಿ ಮೋಕ್ಷದಲ್ಲಿ ಕೂಡ ಲೋಕೆ ಲೋಕೈತಿ ಲೋಕೆ ಲೋಕೈತಿ ಅಂತ ಉಪಸಂಹಾರ ಮಾಡುತ್ತೆ. ಇಲ್ಲಿ ಈ ಖಂಡ ಮುಗಿಯಿತು ಅನ್ನೋದಕ್ಕೋಸ್ಕರ ಅದನ್ನ ರಿಪೀಟ್ ಮಾಡ್ತಾರೆ, ಲೋಕೆ ಲೋಕೈತಿ ಲೋಕೆ ಲೋಕೈತಿ ಅಂತ. ಇಲ್ಲಿ ಉಪದೇಶ ಪಡೆದ ಒಬ್ಬ ಋಷಿ ಶಾಂಡಿಲ್ಯ. ಶಾಂಡಿಲ್ಯ ಅಂದ್ರೆ ಏನು, ಈ ಶಬ್ದಕ್ಕೆ ಏನರ್ಥ ಎನ್ನು? ಶೌನಕ ಅಂದ್ರೆ ಶುನಕನ ಮಗ, ಶಾಂಡಿಲ್ಯ ಅಂದ್ರೆ ಶಂಡಿಲನ ಮಗ. ಶಂಡಿಲ ಅಂತ ಹೆಸರಿರ್ಬೇಕು, ಇಷ್ಟು ವಿಚಿತ್ರವಾದ ಹೆಸರು ನೋಡಿ. ಇದೆಲ್ಲ ಪ್ರಾಚೀನ ಕಾಲದ ಋಷಿಗಳ ಹೆಸರಿನ ಬಗ್ಗೆ ನಮಗೆ ತಿಳಿದಿರಬೇಕು ಅನ್ನೋದಕ್ಕೋಸ್ಕರ ಸಾಮಾನ್ಯವಾಗಿ ಈ ಉಪನಿಷತ್ತನ್ನ ಹೇಳುವವರು ಯಾರು ಹೆಸರುಗಳ ಅರ್ಥ ಹೇಳೋದಿಲ್ಲ. ಅವನು ಶಾಂಡಿಲ್ಯ ಅಂದ್ರೆ ಏನು ಅಂದ್ರೆ ಶಂಡಿಲನ ಮಗ, ಶಂಡಿಲಸ್ಯ ಪುತ್ರ ಶಾಂಡಿಲ್ಯ. ಇವನು ಶಂಡಿಲನ ಮಗ, ಇದವನು ಶಂಡಿಲ ಯಾಕೆ ಅಂದ್ರೆ ಷಡಿ ಹಿಂಸಾಯಾಮ್ ಗದೂಚ. ಇದು ಒಂದು ಸಂಭಾವಿತವಾದ ನಾನು ನಿನ್ನೆ ಹೇಳಿದೆ, ಈ ಶಬ್ದಗಳಿಗೆ ಪ್ರಾಚೀನ ಋಷಿಗಳ ನಾಮಧೇಯಕ್ಕೆ ಖಚಿತವಾದ ಅರ್ಥವನ್ನ ಯಾರು ಹೇಳುವಂತಹ ಸಂಪ್ರದಾಯ ಇಲ್ಲ, ಯಾರೂ ವ್ಯಾಖ್ಯಾನಕಾರ ಅರ್ಥ ಬರೆಯುವಂತಹ ರೂಢಿ ಇಲ್ಲ. ಆದರೆ ಇದು ಒಂದು ರೋಚಕವಾದ ಸಂಗತಿ, ಅದರಲ್ಲಿರತಕ್ಕಂಥ ಅರ್ಥವನ್ನು ನಾವು ಅನುಸಂಧಾನ ಮಾಡುವುದರಿಂದ ಯಾವುದಕ್ಕೂ ಇಲ್ಲ ಮತ್ತು ಒಂದು ಅಪೂರ್ವವಾದ ಅನುಸಂಧಾನ ಬರುತ್ತೆ ಎಂಬುದಕ್ಕೋಸ್ಕರ ನಾನು ಇದನ್ನು ನಿಮಗೆ ಹೇಳ್ತಾ ಇದ್ದೇನೆ. ಇದು ಇದಂ ಪ್ರಥಮತೆಯ ನಾನು ನಿಮಗೆ ಹೇಳ್ತಾ ಇದ್ದೇನೆ. ನೀವು ಈ ತನಕ ಪ್ರಪಂಚದ ಯಾವ ಪುಸ್ತಕದಲ್ಲಿಯೂ ನೋಡಿ ತಿಳ್ಕೊಳ್ಳೋದು ಸಾಧ್ಯ, ಯಾಕೆಂದ್ರೆ ಇಂದು ಯಾರು ಬರೆದದ್ದಲ್ಲ, ಅದು ಹೀಗೆ ಮಾಡ್ಲಿಕ್ಕೆ ಬರುತ್ತೆ ಅಂತ ಒಂದು ಸಾಧ್ಯತೆಯನ್ನ ನಾನು ನಿಮ್ಗೆ ಹೇಳ್ತಾ ಇರೋದು. ಸಂಸ್ಕೃತದಲ್ಲಿ ಷಡಿ ಅಂತ ಒಂದು ಧಾತು ಇದೆ, ಷಡಿ ಮತ್ತು ಷಡಿ ಅಂತ ಎರಡು ಧಾತು ಇದೆ, ಎರಡಕ್ಕೂ ಒಂದೇ ಅರ್ಥ. ಷ ಮೂರ್ಧನ್ಯ ಷಕಾರದ ಧಾತು ಇದೆ, ಅದರಲ್ಲೇ ಷಂಡ ಅಂತ ಶಬ್ದ ನಿಷ್ಪತ್ತಿ ಆಗುವುದು, ಅದನ್ನು ಇಂಪಾರ್ಟೆಂಟ್ ಅನ್ನುವಂಥದ್ದು, ನಪುಂಸಕ ಅಂತ ಅನ್ನುವಂಥದ್ದು. ಹಾಗೆ ಷಡಿ ಅಂತ ಒಂದು ಧಾತು ಇದೆ, ಅದಕ್ಕೂ ಮೂಲಭೂತವಾಗಿ ಹಿಂಸಾ ದತ್ಯೋ ಅಂತ ಪಾಷಂಡ ಅಂತ ಅನ್ನುವಲ್ಲಿ ಅಲ್ಲಿಯೂ ಅದೇ ಷಡಿ ಧಾತುವಿನಿಂದ ಬಂದ ಶಬ್ದ. ಪಾಷಡಿ ಅನ್ನು ಪಾಷಡಿ ಷಡಿ ಷಡಿ ಇವೆಲ್ಲ ಷಡಿ ಹಿಂಸಾಗತ್ಯೋ ಅಂತ ಅಂದ್ರೆ ಒಂದು ದೃಷ್ಟಿಯಿಂದ ಹಿಂಸೆ ಮಾಡತಕ್ಕವ ನಾಶ ಮಾಡತಕ್ಕವ ಮತ್ತು ಜ್ಞಾನ ಸ್ವರೂಪ ಅಂತ ಅರ್ಥ. ಷಡಿ ಧಾತುವಿಗೆ ಜ್ಞಾನ ಸ್ವರೂಪ ಅಂತ ಒಂದು ಅರ್ಥ ಇದೆ, ನಾಶಕ ಅಂತ ಒಂದು ಅರ್ಥ ಇದೆ. ಹಾಗಾದ್ರೆ ಷಡಿ ಅಂದರೆ ಷಂಡತಿ ಇತಿ ಷಂಡ ಅಲ್ಲ ತಲಕ್ಕೆ ಶಕಾರ ಎರಡಲ್ಲ ವಶ. ಷಂಡತಿ ಇತಿ ಷಂಡ ಅಂದರೆ ಎಲ್ಲವನ್ನು ಸಂಹಾರ ಮಾಡತಕ್ಕಂಥ ಜ್ಞಾನ ಸ್ವರೂಪ ಅಂತ ಅರ್ಥ. ಅಂಥ ಭಗವಂತನನ್ನ ಅದನ್ನು ಷಡ್ಡಿ ಅಂದರು ಅದಕ್ಕೆ ಆದ್ರೆ ಭಗವಂತನ ಸಂಹಾರ ಶಕ್ತಿಯ ಉಪಾಸನೆ ಮಾಡಬೇಕು ಅಂತ. ಭಗವಂತರೆಗೂ ಈಗ ಸನ್ಯಾಸಿಗಳು ಅದನ್ನೇ ಸೃಷ್ಟಿ ನ್ಯಾಸ ಸಂಹಾರ ನ್ಯಾಸ ಅಂತಿದೆ. ಗೃಹಸ್ಥರು ತತ್ವನ್ಯಾಸ ಮಾಡುವಾಗ ಸೃಷ್ಟಿ ಕ್ರಮ ಎಂದು ಮಾಡ್ತಾರೆ, ಸನ್ಯಾಸಿಗಳು ಸಂಹಾರದ ಉಪಾಸನ. ಯಾಕೆಂದ್ರೆ ನರಸಿಂಹಾದಿಗ ಬಂದಂತೂ ತುಳಿತಾದಿ ನಿವೃತ್ತಿ ಹೈಂದ್ರೀವ ರೂಪ, ನರಸಿಂಹ ರೂಪ, ಕಪಿಲ ರೂಪ, ದತ್ತಾತ್ರೇಯ ರೂಪ, ಇದನ್ನೆಲ್ಲ ಉಪಾಸನೆ ಮಾಡುವಾಗ ಸಂಹಾರ ಮುಖದಿಂದ ಉಪಾಸನೆ. ಯಾಕೆಂದ್ರೆ ಅದು ಅಜ್ಞಾನ ಸಂಹಾರಕ, ಅದು ದುಃಖ ಸಂಹಾರಕ, ಅದು ಸಂಸಾರ ಸಂಹಾರಕ ಅಂತ. ಸಂಹಾರದ ಮುಖದಿಂದ ಉಪಾಸನೆ. ಇವರೇ ಆಗಲ್ಲ ಗೃಹಸ್ಥರಿಗೆ, ನಮಗೆ ಮರೆ ಮಾರು ಬೇಕು, ನಮಗೆ ಹಟ್ಟಿ ಮಕ್ಕಳು ಬೇಕು ಅಂತ ಅವರಿಗೆ ಅದು ಬೇಡ, ಅದು ಬೇಡ ಅಂತ ಉಪಾಸನೆ. ಅದರಿಂದ ನಿವೃತ್ತಿ ಮುಖದ ಉಪಾಸನೆ ಎನ್ನುವುದು ಅದು ಸಂಹಾರ ಮುಖದ ಉಪಾಸನೆ ಅಂತ. ಸಂಹಾರ ಮುಖದ ಉಪಾಸನೆ ಶಕ್ತಿ ಅಂತ ನಿಜವಾಗಿದ್ದರೆ ಆ ರೀತಿಯ ಉಪಾಸನೆ ಮಾಡುವವರು ಆ ರೀತಿಯಿಂದ ಭಗವಂತನ ಜಗತ್ತ ಮರುತೃತ್ವ ಮತ್ತು ಜ್ಞಾನವನ್ನು ಮಹತ್ವವನ್ನು ಲೋಕಕ್ಕೆ ಉಪದೇಶ ಮಾಡಿದವ ಅನ್ನುವ ಅರ್ಥ ನಾವು ಅನುಸಂಧಾನ ಮಾಡಬಹುದು. ನಾನು ಇದನ್ನು ಯಾಕೆ ಹೇಳಿದರೆ ದಿಸ್ ಈಸ್ ದ ಓನ್ಲಿ ಪಾಸಿಬಲ್ ಮೀನಿಂಗ್. ಆ ಋಷಿ ಅಪ್ಪ ಅವರಿಗೆ ಶಬ್ದ ಅಂತ ಅವನೇ ಅರ್ಥ ಹೇಳಿ ಈ ಶಬ್ದಕ್ಕೆ ನಾವು ಮಾಡಬಹುದಾದ ಅರ್ಥ ಇದು ಅಂತ ಶಂಡಿಲ ನಮಗ ಶಕ್ತಿ. ಹೀಗೆ ಋಷಿ ಪರಂಪರೆ ವಿಚಿತ್ರವಾದಂತಹ ಋಷಿ ಪರಂಪರೆಯಿಂದ ಬಂದ ಈ ಉದ್ಗೀತ ವಿದ್ಯೆಯ ಒಂದು ಉಪಾಸನೆಯನ್ನ ಇಲ್ಲಿಗೆ ಮುಗಿಸಿ ಇಲ್ಲಿಗೆ ಒಂದು ಕಂಡ ಮುಗಿಯಿತು. ಇನ್ನು ಮುಂದೆ ಇನ್ನೊಂದು ರೀತಿಯ ಕಥೆ ಪ್ರಾರಂಭ ಆಗುತ್ತೆ. ಇನ್ನೊಂದು ಕಥೆ, ಒಂದು ಕಥೆ ಇದೆ, ರೋಚಕವಾದ ಕಥೆ ಇದೆ. ಮುಂದೆ ಒಬ್ಬ ಚಿಕ್ಕ ಪ್ರಾಯದ ದಂಪತಿಗಳ ಒಂದು ರೋಚಕವಾದ ಕಥೆ, ಬಡತನದ ಕಥೆ. ಆ ಋಷಿಗಳು ಬಡತನದಲ್ಲಿ ಹೇಗೆ ಬದುಕಿದ್ರು ಮತ್ತು ಅವರ ಜ್ಞಾನ, ಆ ಕಥೆ ಇನ್ನು ಮುಂದಿನ ಕಂಡ ಬಹಳ ರೋಚಕವಾದಂತಹ ಒಂದು ಕಥೆಯಿಂದ ಪ್ರಾರಂಭವಾಗುತ್ತೆ. ಅದರಲ್ಲಿ ಬೇರೆ ರೀತಿಯ ಉಪಾಸನೆ, ಉದ್ಗೀತದ ಉಪಾಸನೆ ಸ್ವಲ್ಪ ಮಟ್ಟಿಗೆ ಹೇಗೆ ಮುಗಿಯಿತು. ಉದ್ಗೀತದ ಉಪಾಸನೆ ಮುಗಿದ ಮೇಲೆ ಸಾಮಗಾನದಲ್ಲಿ ಪ್ರಭೇದಗಳಿವೆ. ಆ ಬೇರೆ ಬೇರೆ ಗಾನಗಳನ್ನು ಮಾಡತಕ್ಕಂಥವರು ಭಗವಂತರ ಅನುಸಂಧಾನ. ಈಗ ಉದ್ಗೀತ ಅನ್ನೋದು ಬಂದು ಮುಂದೆ ಹೇಳಿದ ಸಾಮಗಾನದಲ್ಲಿ ಮೊದಲು ಪ್ರಸ್ತಾವ ಅಂದ್ರೆ ಬಿಗಿನಿಂಗ್ ಆಫ್ ದ ಮ್ಯೂಸಿಕ್ ಟ್ಯೂನ್, ಹಾಡು ಹಾಡಿನ ಬಿಗಿನಿಂಗ್ ಆಫ್ ದ ಸಾಂಗ್. ಆಮೇಲೆ ಉದ್ಗೀತ ಹೈ ಪಿಚ್ ಆಫ್ ದ ಸಾಂಗ್. ಆಮೇಲೆ ಪ್ರತಿಹಾರ ಅಂದ್ರೆ ಅದನ್ನ ಕೆಳಗೆ ಇಳಿಸುವುದು, ಅದನ್ನ ಕನ್ಕ್ಲೂಡಿಂಗ್ ಕನ್ಕ್ಲೂಡಿಂಗ್ ಟೋನ್. ಆಮೇಲೆ ಅದನ್ನ ಪದ್ರವ ನಿಧಾನ ನಿಧಾನ ಅಂದ್ರೆ ಕನ್ಕ್ಲೂಷನ್. ಹೀಗೆ ಗಾನದಲ್ಲಿ ಬೇರೆ ಬೇರೆ ಆಸ್ಪೆಕ್ಟ್ಗಳಿದೆಯಲ್ಲ, ಆ ಒಂದೊಂದು ಆಸ್ಪೆಕ್ಟ್ನಲ್ಲಿ ಭಗವಂತನನ್ನು ಹೇಗೆ ಅನುಸಂಧಾನವಾಗಬೇಕು ಅಂತ. ಈಗ ಬರೇ ಒಂದು ಸಾಮಗಾನವನ್ನು ಜನರಲ್ ಆಗಿ ಇಟ್ಟುಕೊಂಡು ಹೇಳಿದ್ರು, ಸಾಮದ ಒಂದೊಂದು ಪ್ರಭೇದದಲ್ಲಿ ಭಗವಂತನ ಹೇಗೆ ಉಪಾಸನೆ ಮಾಡಬೇಕು ಅನ್ನೋದಕ್ಕೆ ಒಬ್ಬ ಋಷಿ ಬಡತನದಲ್ಲಿ ಒದ್ದಾಡಿ ಕಡೆಗೆ ಬದುಕುವುದಕ್ಕೋಸ್ಕರ ಯಾರ್ಯಾರ ಹೆಚ್ಚನ್ನು ತಿಂದು ಬದುಕಿದ ಒಬ್ಬ ಋಷಿ ಎಷ್ಟು ದೊಡ್ಡ ಜ್ಞಾನಿಯಾಗಿದ್ದ ಅನ್ನೋದನ್ನ ಹೇಳತಕ್ಕಂಥ ಮುಂದಿನ ಖಂಡ. ಆ ಖಂಡ ಮುಗಿದ ಮೇಲೆ ಮತ್ತೆ ಸ್ತೋಮಾಕ್ಷರಗಳು ಅಧ್ಯಾಯ ಮುಕ್ತಾಯಕ್ಕೆ ಬರ್ತಾ ಇದೆ. ಇನ್ನೊಂದು ಯಾವ ಮೂರು ದಿವಸದಲ್ಲಿ ಅಧ್ಯಾಯ ಮುಗಿದು ಪ್ರಥಮಾಧ್ಯಾಯ ಅಂತ ಅಪೂರ್ವ ಸಂಗತಿಗಳನ್ನ ನಾವು ಮತ್ತೆ ನಾಳೆಯಿಂದ ನೋಡೋಣ. ಇವತ್ತಿಗೆ ಎಷ್ಟು ಸಾಕು. ಮಮಾಂಗಾಣಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರ ಮತೋಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರಿಯಾಂ ಮಾಮ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತ್ವ ನಿರಾಕರಣಂ ಮೇಯಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಅನುಸಂಧಾನ ಮಾಡುವುದು. ಟ್ಯೂನಿಂಗ್ ಹಿಂಕಾರ ಅಂತಂದ್ರೆ ಹಿಮ್ ಅಂತಲ್ಲ, ಅದನ್ನು ಹಿಂಕಾರ ಅಂತ ಕೆಲವೊಮ್ಮೆ ಹೇಳ್ತಾರೆ, ಕೆಲವೊಮ್ಮೆ ಹುಂಕಾರ ಅಂತ ಹೇಳ್ತಾರೆ. ಹುಮ್ ಅಂತ ಹೇಳುವುದು ಅಲ್ಲ, ಹಿಮ್ ಅಂತ ಹೇಳುವುದು ಅಲ್ಲ, ಅದು ಬರೇ ಸೌಂಡ್ ಅಷ್ಟೇ. ಇಷ್ಟೇ, ಅದನ್ನ ಹುಂಕಾರ ಅನ್ನೋದು. ಯಾಕಂದ್ರೆ ಹುಮ್ ಅನ್ನೋದನ್ನ ಬರೀದೇ ಹಾಗೆ ಅಕ್ಷರದಲ್ಲಿ ಬರೀಲಿಕ್ಕೆ ಬರುತ್ತೆ, ಅದನ್ನು ಒಂದು ಹಿಂಕಾರ ಹೇಳ್ತಾರೆ, ಒಂದು ಹುಂಕಾರ ಅಂತ ಹೇಳ್ತಾರೆ. ಅದು ವಾಸ್ತವಿಕವಾಗಿ ನಾವು ಒಂದು ಹಾಡನ್ನು ಹೇಳುವುದಕ್ಕೆ ಮೊದಲು ಟ್ಯೂನ್ ಮಾಡಿಕೊಳ್ಳೋದು ಮನಸ್ಸನ್ನು, ಟ್ಯೂನಿಂಗ್ ಅಂತ ಪ್ರಾರಂಭ ಮಾಡುವುದಕ್ಕೆ ಹಿಂಕಾರ. ಆಮೇಲೆ ಎರಡನೇದು ಆದಿ, ಆದಿ ಅಂದ್ರೆ ಓಂಕಾರವನ್ನು ಹೇಳುವುದು. ಇದು ಎರಡಾದ ಮೇಲೆ ಮತ್ತೆ ಹಿಂದೆ ಹೇಳಿದಂತಹ ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ಉಪದ್ರವ, ಲೇಖನ. ಪ್ರಸ್ತಾವ ಹಾಡಿನ ಪ್ರಾರಂಭ, ಉದ್ಗೀತ ಹಾಡಿನ ಹೈ ಪಿಚ್ಚು, ಆಮೇಲೆ ಪ್ರತಿಹಾರ ಅಂತಂದ್ರೆ ಅದಕ್ಕೆ ಪಿಚ್ಚಿನ ಕೆಳಕ್ಕಿಳಿಯುವುದು, ಉಪದ್ರವ ಅಂದ್ರೆ ಇದು ಮುಕ್ತಾಯಕ್ಕೆ ಹೋಗುವುದು, ಮತ್ತು ಕನ್ಕ್ಲೂಷನ್ ಹಾಡನ್ನು ಮುಗಿಸುವುದು. ಹೀಗೆ ಏಳು ಸ್ಟೆಪ್ಗಳು ಹಾಡಿಗೆ ಒಂದು ಮುಖ. ಅದರಲ್ಲಿ ಹಿಂಕಾರ ಮತ್ತು ಆದಿ, ಓಂಕಾರ ಮತ್ತು ಟ್ಯೂನಿಂಗ್ ಅನ್ನು ಬಿಟ್ಟುಬಿಟ್ರೆ ಹಾಡನ್ನು ಪ್ರಾರಂಭಿಸುವುದು ಪ್ರಸ್ತಾವ, ಹೈ ಪಿಚ್ಚಿಗೆ ಹೋಗುವುದು, ಪಿಚ್ಚಿನಿಂದ ಕ್ಯಾಚ್ ಬರುವುದು, ಆಮೇಲೆ ಮುಕ್ತಾಯದ ಹಂತಕ್ಕೆ ಹೋಗುವುದು, ಮುಕ್ತಾಯ ಮಾಡುವುದು. ಐದು ಸ್ಟೇಜ್ ಆಯ್ತು. ಅದನ್ನೇ ಪ್ರಸ್ತಾವ, ಬಿಗಿನಿಂಗ್, ಹಾಡಿನ ಪ್ರಾರಂಭ, ಉದ್ಗೀತ ಹೈ ಪಿಚ್ಚು, ಪ್ರತಿಹಾರ ಅಂದ್ರೆ ಅದನ್ನ ಹೈ ಪಿಚ್ಚಿನಿಂದ ಕ್ಯಾಚ್ ಬರುವುದು, ಉಪದ್ರವ ಕನ್ಕ್ಲೂಷನ್ ಹೋಗುವುದು, ನಿಧನ ಕನ್ಕ್ಲೂಷನ್. ಹೀಗೆ ಐದು ವಿಧವಾಗಿರತಕ್ಕಂತಹ ಸಾಮಾನ್ಯ ಹೇಳ್ತಾರೆ. ಇದರಲ್ಲಿ ಕೆಲವೊಮ್ಮೆ ಉಪದ್ರವವನ್ನು ಬಿಟ್ಟು ಐದು ಹೇಳ್ತಾರೆ, ನಾಲ್ಕೇ ಐದಿಗೆ ಉಪದ್ರವ ಬಿಟ್ಟರೆ ಪ್ರಸ್ತಾವ, ಉದ್ಗೀತ, ಆಮೇಲೆ ಪ್ರತಿಹಾರ, ನಿಧಾನ, ಪ್ರಾರಂಭ, ಹೈ ಪಿಚ್ಚಿಗೆ ಹೋಗುವುದು, ಅಲ್ಲಿಂದ ಕೆಳಕ್ಕೆ ಬರುವುದು, ಮುಕ್ತಾಯ ಮಾಡುವುದು ಅಂತ ನಾಲ್ಕೇ. ಈ ನಾಲ್ಕೇ ಆದಾಗ ಐದಕ್ಕೆ ಹಿಂಕಾರ ಸೇರಿಸ್ಬಿಟ್ರೆ ಮೊದಲು ಟ್ಯೂನಿಂಗು, ಆಮೇಲೆ ಬಿಗಿನಿಂಗು, ಆಮೇಲೆ ಹೈ ಪಿಚ್ಚು, ಆಮೇಲೆ ಮತ್ತೆ ಪಿಚ್ಚಿನಿಂದ ಕೆಳಗೆ ಲೋ ಪಿಚ್ಚಿಗೆ ಬರುವುದು, ಮತ್ತು ಕನ್ಕ್ಲೂಷನ್. ಹೀಗೆ ಐದು ಸ್ಟೇಜ್ ಅಂತ ಹೇಳ್ತಾರೆ. ಇದು ಒಂದು ಮುಖ. ಈ ಐದು ಸ್ಟೇಜುಗಳಲ್ಲಿ ಮೊದಲನೆಯದ್ದು ಮತ್ತು ಕೊನೆಯದ್ದು ಕನ್ಕ್ಲೂಷನ್ ಅನ್ನು ಬಿಟ್ಟುಬಿಡೋಣ, ಹಿಂಕಾರವನ್ನು ಬಿಟ್ಟುಬಿಡೋಣ. ಮಧ್ಯದ ಮೂರು ಸ್ಟೇಜ್ಗಳಿವೆ ಅಂದ್ರೆ ಹಾಡನ್ನು ಪ್ರಾರಂಭಿಸುವುದು, ಹೈ ಪಿಚ್ಚಿಗೆ ಹೋಗುವುದು, ಮತ್ತು ಅಲ್ಲಿಂದ ಸ್ಲೋಲಿ ಕೆಳಕ್ಕೆ ಬರುವುದು, ಲೋ ಪಿಚ್ಚಿಗೆ ಬಂದು ನಿಲ್ಲುವುದು. ಈ ಮೂರು ಸ್ಟೇಜ್ಗಳ ಏನು ಗಾನ ಪದ್ಧತಿಗಳಿವೆ, ಈ ಮೂರು ಸ್ಟೇಜ್ನಲ್ಲಿ ಭಗವಂತನ ಮೂರು ವಿಧವಾದ ಉಪಾಸನೆ ಇದೆ. ಇದು ಈವರೆಗೆ ಮಾಡದಿದ್ದ ಒಂದು ಹೊಸ ಸಂಗತಿ. ಆ ಉಪಾಸನೆ ಅಂತ ಈ ಖಂಡದಲ್ಲಿ ಹೇಳಿದೆ. ಈ ಖಂಡದಲ್ಲಿ ಒಂದು ಕಥೆ ಇದೆ. ಈ ಕಥೆ ಒಂದು ದೃಷ್ಟಿಯಿಂದ ವೇದ ಕಾಲದ ಜನಜೀವನದ ಬಗ್ಗೆ ಒಂದು ವಿಚಿತ್ರವಾದ ಬೆಳಕು ಚೆಲ್ಲುವ ಕಥೆ. ನಾವು ಈಗ ಹೇಳ್ತೇವೆ ಮಳೆ ಬರದೇ ಇರುವುದಕ್ಕೆ ಮರಗಳನ್ನು ಕಡಿದದ್ದು ಕಾರಣ, ಅದು ಕಾರಣ, ಇದು ಕಾರಣ ಏನೇನೋ ಹೇಳ್ತೇವೆ. ವೇದ ಕಾಲದಲ್ಲಿ ಅರ್ಧಾಂಶಕ್ಕಿಂತ ಹೆಚ್ಚು ಕಾಡು ಇತ್ತು ಈ ದೇಶದಲ್ಲಿ. ಈಗ ಶಾಸ್ತ್ರದ ಪ್ರಕಾರ ಅಂದ್ರೆ ಸಸ್ಯಶಾಸ್ತ್ರ ಎಷ್ಟಿರಬೇಕು ಅಂದ್ರೆ 1/4 ಗ್ರೀನರಿ ಇರಬೇಕು ಅಂತ ನಿಯಮ. ನಾಲ್ಕನೇ ಒಂದಂಶ ಕಾಡು ಇರಬೇಕು. ನಾಲ್ಕನೇ ಒಂದಂಶದಲ್ಲಿ ಕಾಡು ಇದ್ರೆ ಉಳಿದ ಮೂರು ಅಂಶಕ್ಕೂ ಮಳೆ ಬರುತ್ತೆ. ಹಿಂದೆ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಹೇಳ್ತಾರೆ, ಒಂದು ಗ್ರಾಮ ಅಂತಂದ್ರೆ ನಾಲ್ಕನೇ ಒಂದಂಶ ಅದರಲ್ಲಿ ಜನವಸ, ನಾಲ್ಕನೇ ಒಂದಂಶ ಕಾಡು, ನಾಲ್ಕನೇ ಒಂದಂಶ ಬೇಸಾಯದ ಭೂಮಿ, ನಾಲ್ಕನೇ ಒಂದಂಶ ಪ್ಯಾಶನ್ ಗ್ರೌಂಡ್ ದನಗಳಿಗೆ ಹುಲ್ಲುಗಾವಲು. ಹೀಗೆ ಒಟ್ಟು ಒಂದು ಗ್ರಾಮಕ್ಕೆ ನಾಲ್ಕು ವಿಭಾಗ ಮಾಡಿ ಒಂದು ಎಲ್ಲ ಯಾವುದೇ ಒಂದು ಏರಿಯಾದಲ್ಲಿ 25% ಫಾರೆಸ್ಟ್ ಏರಿಯಾ ಇರಬೇಕು. ಈಗ ಕರ್ನಾಟಕದಲ್ಲಿ ಎಷ್ಟಿರಬೇಕು ಅಂದರೆ ಕರ್ನಾಟಕ ಪ್ರಾಂತ ತಗೊಂಡ್ರೆ ಅಥವಾ ಆಂಧ್ರ ಪ್ರಾಂತ ತಗೊಂಡ್ರೆ ಆ ಪ್ರಾಂತದಲ್ಲಿ 25% ಕಾಡಿದ್ರೆ ಅದು ಸರಿಯಾಗಿದೆ ಅಂತ, ಅದಕ್ಕಿಂತ ಕಮ್ಮಿ ಆದರೆ ಅದು ಇಂಬ್ಯಾಲೆನ್ಸ್ ಆಯಿತು. ಆದರೆ ವೇದ ಕಾಲದಲ್ಲಿ ಇದಕ್ಕಿಂತಲೂ ಹೆಚ್ಚು ಕಾಡಿತ್ತು. ದೇಶದಲ್ಲಿ ತುಂಬಾ ಕಾಡಿತ್ತು. ತುಂಬಾ ಅಂದ್ರೆ ದಕ್ಷಿಣ ಭಾರತದಲ್ಲಿ ಆಲ್ಮೋಸ್ಟ್ ಕಾಡೇ ಇತ್ತು. ದಂಡಕಾರಣ್ಯ ಪೂರ್ತಿ ಕಾಡೇ ಇದ್ದದ್ದು. ಎಲ್ಲೋ ಚಿಕ್ಕ ಪುಟ್ಟ ಜನವಸತಿಗಳಿದ್ದವು, ಆದರೆ ಕಾಡಿನ ಭಾಗ ತುಂಬಾ ಜಾಸ್ತಿ. ಉತ್ತರ ಭಾರತದಲ್ಲಿ ಜನವಸತಿ ಇತ್ತು, ಆದರೆ ಸಾಕಷ್ಟು ಕಾಡುಗಳಿತ್ತು. ಹಿಮಾಲಯದ ತುಂಬಾ ಕಾಡುಗಳು, ಆಮೇಲೆ ನಾಡಿನ ಮಧ್ಯದಲ್ಲಿ ಕಾಡುಗಳು. ಹೀಗೆ ಸಮೃದ್ಧವಾದ ಅರಣ್ಯ ಇತ್ತು. ಇದ್ದೂ ಕೂಡ ಎಷ್ಟೋ ಸಂದರ್ಭದಲ್ಲಿ ಮಳೆ ಇಲ್ಲದೆ ಅಲ್ಲಿ ಜನ ಒದ್ದಾಡ್ತಿದ್ರು. ಇದೊಂದು ವಿಚಿತ್ರ, ಯಾಕಂದ್ರೆ ಮಳೆ ಬರಲಿಕ್ಕೆ ಮರಗಳಿದ್ರೆ ಕಾರಣ ಅಂತ ಹೇಳೋದಕ್ಕೆ ಅಪವಾದವಾಗಿ ವೇದ ಕಾಲದಲ್ಲಿ ಅನೇಕ ಬಾರಿ ಮಳೆ ಬರ್ತಾ ಇರಲಿಲ್ಲ. ಮಳೆ ಬರದೆ ಕ್ಷಾಮ ಬಂದದ್ದುಂಟು. ಅಂಥ ಒಂದು ಕ್ಷಾಮದ ಬದುಕಿನ ಕಥೆಯನ್ನು ಈ ಉಪನಿಷತ್ತಿನಲ್ಲಿ ಚಿತ್ರಣ ಮಾಡ್ತದೆ. ಕುರು ದೇಶ ಅಂದ್ರೆ ಇದು ಉತ್ತರ ಭಾರತದಲ್ಲಿ ಹಿಮಾಲಯದ ತಪ್ಪಲ ಪ್ರಾಂತ್ಯ. ಕುರುಗಳ ರಾಜ್ಯ ಅಂತಂದ್ರೆ ಹರಿದ್ವಾರದ ಹತ್ರ ಆಗುತ್ತೆ. ಕುರುಕ್ಷೇತ್ರ ಅನ್ನುವಂಥದ್ದು ಹರಿಯಾಣದಲ್ಲಿದ್ದರೂ ಕೂಡ ಅವರ ರಾಜ್ಯ ಇದ್ದದ್ದು ಹಸ್ತಿನಪುರದಲ್ಲಿ. ಹಸ್ತಿನಪುರ ಅಂತಂತಕ್ಕಂಥದ್ದು ಅಲ್ಲಿ ಮಳೆ ಬರಲಿಲ್ಲ. ವಿಚಿತ್ರ ಏನಂದ್ರೆ ಬೇಕಾದಷ್ಟು ಪರ್ವತ ಬೇಕಾದಷ್ಟು ಅರಣ್ಯ ಭಾಗ ಇದ್ದು ಅಲ್ಲಿ ಒಮ್ಮೆ ಬರಗಾಲ ಬಂದಿತ್ತು. ಬರಗಾಲ ಬಂದಾಗ ಬರಗಾಲ ಬೇರೆ ಭಾಗದಲ್ಲಿ ಬಂದು ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮೃದ್ಧಿ ಇತ್ತು, ಸ್ವಲ್ಪ ಮಟ್ಟಿಗೆ. ಬೇರೆ ಕಡೆ ತುಂಬಾ ಬರಗಾಲ ಇತ್ತು. ಆ ಕುರುಕ್ಷೇತ್ರ ಏನು, ಗುರುಗಳ ರಾಜಧಾನಿ ಏನಿದೆ, ಗುರು ರಾಜ್ಯ, ಅಲ್ಲಿ ಸ್ವಲ್ಪ ಮಟ್ಟಿಗೆ ಆಹಾರದ ಸಮೃದ್ಧಿ ಇತ್ತು. ಆದ್ರೆ ಇಂತಹ ಸಂದರ್ಭದಲ್ಲಿ ಬರಗಾಲ ಹೇಗೆ ಬಂತು ಅಂದ್ರೆ ಮಳೆ ಬಾರದೇ ಅಲ್ಲ, ಮಳೆ ಬಂತಂತೆ. ಮಳೆ ಬಂದು ಮತ್ತೊಂದರ ತೊಂದರೆ ಈತಿ ಬಾಧೆಗಳಲ್ಲಿ, ಈತಿ ಬಾಧೆ ಅಂತ ಹೇಳ್ತಾರೆ ಇದನ್ನು. ಈತಿ ಬಾಧೆ ಅಂದ್ರೆ ಪ್ರಾಕೃತಿಕವಾಗಿ ಬರತಕ್ಕಂತಹ ಪೀಡೆಗಳು. ಮಳೆ ಬಂತು, ಮಳೆ ಬಂದು ಬೇಸಾಯ ಮಾಡಿದರು ಜನ. ಬೇಸಾಯ ಮಾಡಿ ಆದ ಮೇಲೆ ಕಲ್ಲಿನ ಮಳೆ ಬಂತು, ಆಲಿ ಕಲ್ಲಿನ ಮಳೆ. ಆಲಿ ಕಲ್ಲಿನ ಮಳೆ ಬಿದ್ದು ಎಲ್ಲ ನಾಶವಾಗಿ ಬಿದ್ದು ಮಳೆ. ಇಡೀ ದೇಶದ ಬಹುಭಾಗದಲ್ಲಿ ಆಲಿ ಕಲ್ಲಿನ ಮಳೆ ಬಂದು ನಾಶವಾಯಿತು. ಈಗಲೂ ಆಲಿ ಕಲ್ಲಿನ ಮಳೆ ಬರುತ್ತೆ, ಎಲ್ಲೋ ಅಪರೂಪಕ್ಕೊಮ್ಮೆ ಬರುತ್ತೆ. ಮೊನ್ನೆ ಈಗ ಒಂದು ತಿಂಗಳ ಕೆಳಗೆ ಬೆಂಗಳೂರಿನಲ್ಲಿ ಆಲಿ ಕಲ್ಲಿನ ಮಳೆ ಬಂತು. ನಾನು ಹೋಗ್ತಾ ಇದ್ದು ಉಪನ್ಯಾಸಕ್ಕೆ ಅಂತ ಗಿರಿನಗರದಿಂದ ಮಲ್ಲೇಶ್ವರ ಹೋಗ್ತಾ ಇದ್ದೆ. ಇಷ್ಟು ದೊಡ್ಡ ಕಲ್ಲುಗಳಿದ್ರೆ ಕಾರಣ ಮೇಲೆ ಬೆಳೀತಾ ಇತ್ತು. ಆಲಿ ಕಲ್ಲಿನ ಮಳೆ ಬರುತ್ತೆ, ಆದ್ರೆ ಇಡೀ ದೇಶದ ಬೆಳೆಯೇ ನಾಶವಾಗುವ ಪ್ರಮಾಣದಲ್ಲಿ ಆಲಿ ಕಲ್ಲಿನ ಮಳೆ ಬೀಳುವುದು ಬಹಳ ಕಡಿಮೆ. ಒಮ್ಮೆ ಹಾಗೆ ಆಗಿತ್ತು ಅಂತ ಮತಚೀಹತೇಶು ಪುರುಷು ಆತಿಖ್ಯ ಸಹ ಜಾಯಯ ಉಷಸ್ತಿಗೃಹ ಚಕ್ರಾಯಣ ಇಭ್ಯಕ್ರಾಮೇ ಪ್ರದ್ರಾಣತಃ ಉವಾಸ. ಪುರುಷು ಮಠಚೀಹತೇಶು, ಆ ಗುರು ರಾಜ್ಯದಲ್ಲಿ ಆಲಿಕಲ್ಲಿನ ಮಳೆ ಬಿತ್ತು, ಬಿದ್ದು ಅಲ್ಲಿ ಬೆಳೆಯಾಗಿತ್ತು. ಬೆಳೆಯಾದ್ರೆ ಏನಾಯ್ತು, ಆ ಬೆಳೆಗೆ ಮಠಚಿ ಬಿತ್ತು ಅಂತ. ಮಠಚಿ ಅಂದ್ರೆ ಆಲಿಕಲ್ಲು. ಮಠಚಿಯಿಂದಾಗಿ ಅಂದ್ರೆ ಇಟ್ಟಿಗೆಯ ಗಾತ್ರದ ಕಲ್ಲುಗಳು ಆಕಾಶದಿಂದ ಬಿದ್ದರೆ ಅದನ್ನ ಸಂಸ್ಥೆ ಮಠಚಿ ಅಂತ ಕರೀತಾರೆ. ಮಠಚಿ ಹತೇಶು ಅಂದ್ರೆ ಆಲಿಕಲ್ಲಿನ ಮಳೆ ಬಿದ್ದು ಎಲ್ಲ ಬೆಳೆ ನಾಶವಾಗುತ್ತೆ. ಇದಕ್ಕೆ ಮಠಚಿ ಅನ್ನೋದಕ್ಕೆ ಆಲಿಕಲ್ಲು ಅಂತಕ್ಕಂಥ ಅರ್ಥ ಇವತ್ತು ನಮಗೆ ಪ್ರಸಿದ್ಧವಾದ ಸಂಸ್ಕೃತದಲ್ಲಿ ಈ ಶಬ್ದ ಇಲ್ಲ. ಮಠಚಿ ಅನ್ನುವ ಶಬ್ದ ನಮಗೆ ಸಿಗೋದು ಒಂದೇ ಕಡೆ, ಅದು ಈ ಉಪನಿಷತ್ನಲ್ಲಿ. ಆದ್ರಿಂದ ಉಪನಿಷತ್ತಿಗೆ ಅರ್ಥ ಬರೆಯುವಾಗ ಇದಕ್ಕೆ ಏನು ಅರ್ಥ ಅಂತ ಗೊಂದಲ ಆದದ್ದು ಅಂತ ವ್ಯಾಖ್ಯಾನಕಾರರಿಗೆ. ಶಂಕರಾಚಾರ್ಯರಿಗೆ ಮಠಚಿ ಅಂದ್ರೆ ಏನು ಅನ್ನೋದನ್ನು ಗೊಂದಲ ಆಗಿ ಏನಾಗಿರ್ಬೇಕು ಅಂತಂದ್ರೆ ಅವರು ಸಿಡಿಲು ಬಿದ್ದು ಅಂತ ಅರ್ಥ ಬರೀತಾರೆ. ಏನೋ ಒಂದು ಆಗ್ಬೇಕಲ್ಲ, ಮಳೆ ಬಂತು ಆದ್ರೂ ಆಶೆ ಆಗ್ತಾರೆ, ಅದು ಸಿಡಿಲು ಬಿದ್ದಿರಬೇಕು ಅಂತ. ಸಿಡಿಲು ಬಿದ್ದು ಇಡೀ ದೇಶದ ಬೆಳೆ ನಾಶವಾಗುವುದಿಲ್ಲ. ಅವರು ಒಂದು ಅರ್ಥ ಬರೆದ್ರು ಮಠಚಿ ಅನ್ನೋದಕ್ಕೆ ಸಿಡಿಲು ಅಂತ ಯಾಕೆ ಅರ್ಥ ಅನ್ನೋದಕ್ಕೆ ಆಧಾರವೂ ಕೊಟ್ಟಿಲ್ಲ. ಅವರು ಸಿಡಿಲು ಬಿದ್ದರೆ ಎಲ್ಲ ಒಂದು ಪಾದಕ್ಕೆ ಬೀಳುತ್ತೆ, ಒಂದು ಗದ್ದೆಯಲ್ಲಿ ಪೂರ್ತಿ ನಾಶ ಆಗುವುದಿಲ್ಲ. ಅದು ಸಿಡಿಲು ಒಂದು ರೋ ಒಂದು ಲೈನ್ ನಲ್ಲಿ ನಾಶ ಮಾಡಿಕೊಂಡು ಬರುತ್ತೆ. ಆದ್ರಿಂದ ಮಠಚಿ ಹತೇಶು ಅಂದ್ರೆ ಸಿಡಿಲು ಬಿದ್ದು ದೇಶದ ಬೆಳೆಯೆಲ್ಲ ನಾಶ ಆಯಿತು ಅಂತ ಅರ್ಥ ಬರೆದದ್ದು ವಾಸ್ತವಿಕವಾಗಿ ಪ್ರಾಕೃತಿಕವಾದ ಪರಿಜ್ಞಾನ ಇಲ್ಲದೆ ಬರೆದಂತ. ಎಷ್ಟು ದೊಡ್ಡವರು ಎಷ್ಟು ಸಣ್ಣ ತತ್ವಗಳನ್ನು ಮಾಡ್ತಾರೆ ನೋಡಿ. ದೊಡ್ಡ ಮನುಷ್ಯರಿಗೆ ಸಣ್ಣ ಸಂಗತಿಗಳು ಗೊತ್ತಿರೋದಿಲ್ಲ, ದೊಡ್ಡ ದೊಡ್ಡ ವಿದ್ವಾಂಸರಿಗೆ ಸಣ್ಣ ವಿಷಯ ಏನು ಗೊತ್ತಿರೋದಿಲ್ಲ. ಹಾಗೆ ಸಿಡಿಲು ಬಿದ್ದು ಇಡೀ ದೇಶದ ಬೆಳೆ ಹಾಳಾಯ್ತು ಅಂತ ಅರ್ಥ ಬರೆದುಬಿಟ್ಟಿದೆ. ಅದು ಭಯ ಆಗುತ್ತೆ, ಕಾಮನ್ ಸೆನ್ಸ್ ಇದ್ದವರು ಯಾರು ಒಪ್ಪಲಿಕ್ಕೆ ಆಗುದಿಲ್ಲ. ಇನ್ನು ಶ್ರದ್ಧೆಗೆ ಕಣ್ಣೆ ತಟ್ಟಿಕೊಂಡು ಹೋಗ್ಬೇಕಷ್ಟೇ. ಅವ್ರು ಏನ್ ಹೇಳಿದ್ರು ನಂಬಬೇಕು ಅಂತ ಶ್ರದ್ಧೆಯಿಂದ ಓದಿದ್ರೆ, ಅವ್ರು ಹೇಳಿದ್ದಾರೆ ಅದನ್ನು ನಂಬಬೇಕು, ಇಲ್ಲದೇ ಇದ್ರೆ ನಂಬೋದು ಕಷ್ಟ ಇದೆ. ಅದರ ನಂತರ ಇದರ್ಥ ಅಲ್ಲ ಅಂತ ಆಯ್ತು. ರಾಮಾನುಜರ ಕಾಲದಲ್ಲಿ ಇದರ್ಥ ಅಲ್ಲ ಆಯ್ತು, ಬೇರೆ ಅರ್ಥ ಹೇಳಬೇಕು ಅಂತ ಅವರು ಊಹೆ ಮಾಡಿದ್ರು. ಏನಿರ್ಬೇಕು ರಾಮಾನುಜಾಚಾರ್ಯ ಇದಕ್ಕೆ ಅರ್ಥ ಬರೀಲಿಲ್ಲ. ಶ್ರೀವೈಷ್ಣವರು ಇದಕ್ಕೆ ಒಂದು ಅರ್ಥ ಮಾಡಬೇಕು ಅಂತ, ಏನ್ ಮಾಡಬೇಕು ಅಂತ ಗೊಂದಲಕ್ಕಿತ್ತು. ಶ್ರೀವೈಷ್ಣವರು ಇದಕ್ಕೆ ಅರ್ಥ ಬರೆಯುವಾಗ ಮಧ್ವಾಚಾರ್ಯ ಭಾಷೆ ಬರೆದಾಗಿತ್ತು. ಮಧ್ವಾಚಾರ್ಯ ಭಾಷೆ ಬರೆದ ಮೇಲೆ ಶ್ರೀವೈಷ್ಣವರು ಅದಕ್ಕೆ ಭಾಷೆ ಬರೆದದ್ದು, ರಾಮಾನುಜಾಚಾರ್ಯ ಭಾಷೆ ಬರೀಲಿಲ್ಲ. ಅವರು ಮಧ್ವಾಚಾರ್ಯರು ಇದಕ್ಕೆ ಕೋಶ ಕೊಟ್ಟಿದ್ರು, ಬರಾಹ ಇಷ್ಟಕಾಹ. ಅದು ಅಂದ್ರೆ ಇಟ್ಟಿಗೆಯ ಗಾತ್ರದ ಕಲ್ಲುಗಳು ಏನು ಆಕಾಶದಿಂದ ಬೀಳ್ತಾವೆ, ಅದು ಮಠಚೀಟಿ ಪ್ರಕೀರ್ತಿತ ಅಂತ ಅದಕ್ಕೆ ಕೋಶ ಕೊಟ್ಟು ಆಧಾರ ಕೊಟ್ಟು ಅದಾದ ಕೂಡಲೇ ಶ್ರೀವೈಷ್ಣವರಿಗೆ ಇದಕ್ಕೊಂದು ಕೋಶ ಇದೆ, ಅದು ಕೋಶ ಇದೆ ಅಂತ ಕೊಟ್ಟು ಅವರು ಕೂಡ ಮಠಚಿ ಅಂತಂದ್ರೆ ಆಲಿ ಕಲ್ಲು ಅಂತ ಅರ್ಥ ಬರ್ತಿದ್ದಾರೆ. ಆದ್ರೆ ಅದಕ್ಕೆ ಆಲಿ ಕಲ್ಲು ಅನ್ನೋದಕ್ಕೆ ಕೋಶದ ಆಧಾರ ಕೊಟ್ಟು ಪ್ರಮಾಣ ಕೊಟ್ಟು ಅದಕ್ಕೆ ಈ ಅರ್ಥ ಅಂತ ಹೇಳಿದವರು ಮೊದಲ ಬಾರಿ ಮತ್ತು ಎಲ್ಲ ನಾಶ. ಹೀಗೆ ಆದಿಕಲ್ಲಿನ ಮಳೆಯಾಗಿ ನಟ್ಟಂತಹ ಸಸ್ಯವೆಲ್ಲ ನಾಶವಾಗಬೇಕು, ನಾಶವಾಗಿ ಹೋಗಿ ಬೆಳೆಯೇ ಇಲ್ಲದೆ ಒಂದು ರೀತಿಯ ಬರಗಾಲ ಬಂತು. ಆಹಾರಕ್ಕೆ ಬೇಕಾದಂತಹ ಯಾವ ಸೌಕರ್ಯವೂ ಇಲ್ಲದೆ ಜನ ಒದ್ದಾಡುವಂತಹ ಪುಸ್ತಕ ಬಂತು. ಮಠಚಿ ಹದೇಶು ಕುರುಕ್ಷು, ಹೀಗೆ ಕುರು ರಾಜ್ಯದಲ್ಲಿ ಆದಿಕಲ್ಲಿನ ಮಳೆಯಿಂದ ಆಹಾರದ ಕೊರತೆ ಉಂಟಾಯಿತು. ಹಿಂದೆ ಈಗಾದರೆ ಏನುಂಟು, ಎಲ್ಲಿ ಒಳ್ಳೆ ಮಳೆ ಬಂದಿದೆ ಅಲ್ಲಿಂದ ತರಿಸಿಕೊಳ್ತಾರೆ. ಸೆಂಟ್ರಲ್ ಗವರ್ಮೆಂಟ್ ಒಂದು ಇದೆ, ಯಾವುದೋ ರಾಜ್ಯದಲ್ಲಿ ಸರ್ಪುಲಸ್ ಇದೆ, ಒಂದು ರಾಜ್ಯದಲ್ಲಿ ಕಮ್ಮಿ ಇದ್ರೆ ಸರ್ಪುಲಸ್ ಇದೆ, ಅಲ್ಲಿ ತರಿಸಿಕೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಆಗ ನಮ್ಮ ದೇಶದಲ್ಲಿ ಏಕಾಧಿಪತ್ಯ ಇರಲಿಲ್ಲ. ಇಡೀ ದೇಶಕ್ಕೆ ಒಬ್ಬ ರಾಜ, ಅದು ಚಕ್ರವರ್ತಿಗಳು ಅಂತ ಪಾಂಡವರ ಕಾಲದಲ್ಲಿ ನೋಡ್ತೇವೆ. ಆದ್ರೆ ಬೇರೆ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಒಬ್ಬ ಅಖಂಡನಾದ ರಾಜ ಇರಲಿಲ್ಲ, ಒಂದೊಂದು ರಾಜ್ಯಕ್ಕೆ ಒಬ್ಬೊಬ್ಬ ರಾಜ. ಆದ್ರಿಂದ ಅವನ ರಾಜ್ಯದಲ್ಲಿ ಮಳೆ ಬಾರದೆ ಇದ್ರೆ ಪಕ್ಕದ ರಾಜ್ಯದಲ್ಲಿ ಸಮೃದ್ಧವಾಗಿ ಮಳೆ ಬಂದರೂ ಕೂಡ ಅವನು ಸ್ನೇಹಿತ ಆಗಿದ್ರೆ ರಾಜ ಕೊಡ್ತಿದ್ದ. ಇದರಿಂದ ಅವರವರಿಗೆ ರಾಜ್ಯಕ್ಕೆ ಪರಸ್ಪರ ಜನ ಶತ್ರು ರಾಜ್ಯ ಆಗಿದ್ರೆ ಅವರು ಮೂರು ಹೊತ್ತು ಅಗತ್ಯಕ್ಕಿಂತ ಹೆಚ್ಚು ತಿನ್ನೋದು ಇವರು ಪರಸ್ಪರ. ಹೀಗೆ ನಡೀತಿತ್ತು. ಈ ರಾಜ್ಯದಿಂದ ಆ ರಾಜ್ಯಕ್ಕೆ ಫುಡ್ ಸಪ್ಲೈ ಇರಲಿಲ್ಲ. ಹಾಗಾಗಿ ಇದೆಲ್ಲ ಯಾಕೆಂದ್ರೆ ಆ ಕಾಲದ ಜೀವನ ಕ್ರಮದ ಒಂದು ಹಿಸ್ಟಾರಿಕಲ್ ಪಿಕ್ಚರ್ ಸಿಗುತ್ತೆ ನಮಗೆ. ಮಠಚಿ ಹದೇಶು ಪುರುಷು, ಗುರು ರಾಜ್ಯದಲ್ಲಿ ಅಲಿಗಲ್ಲ ಬಿದ್ದು ಬೆಳೆ ಎಲ್ಲ ಹಾಳಾಯ್ತು. ಆಗ ಅಲ್ಲಿ ಒಬ್ಬ ಕುಶಸ್ತಿರ್ಹ ಚಕ್ರಾಯಣ ಒಬ್ಬ ದೊಡ್ಡ ಜ್ಞಾನಿ ಇದ್ದ, ವೇದದಲ್ಲಿ ಬದಲು ವಿಶೇಷವಾಗಿ ಸಾಮವೇದದಲ್ಲಿ ಅಸಾಧಾರಣವಾದ ಪಾಂಡಿತ್ಯ ಇದ್ದ. ಅಥಾರಿಟಿ ಸಾಮವೇದದಲ್ಲಿ ಯಾರು ಅಂತಂದ್ರೆ ನಮ್ಮ ಕಾಲ ಯಾರಂದ್ರೆ ಚಕ್ರಾಯಣ ಕುಶಸ್ತಿ ಜ್ಞಾನಗಳು ಅವರ ಅಂಥ ಚಕ್ರಾಯಣ ಅಂದ್ರೆ ಚಕ್ರ ಅಂತ ಅವನ ತಂದೆ ಹೆಸರು, ಚಕ್ರನ ಮಗ ಚಕ್ರಾಯಣ, ಅವನ ಹೆಸರು ಉಶಸ್ತಿ ಚಕ್ರಾಯಣ ಉಶಸ್ತಿ. ಅಂದ್ರೆ ಚಕ್ರ ಅಂತಂದ್ರೆ ಅದಕ್ಕೆ ಸಹಜವಾದ ಅರ್ಥ ಚಕ್ರಮನಾದ ಚಕ್ರ ಅಂತ ಹೇಳ್ತಾರೆ. ಚಕ್ರ ಅಂದ್ರೆ ತಿರುಗಾಡ್ತಾ ಇರುವವನು ಅಂತ ಅರ್ಥ. ಕಾಲಿಗೂ ಚಕ್ರ ಅಂತ ಹೇಳ್ತಾರೆ, ನಮ್ಮಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡಿದ್ದಾರೆ ಅಂತ ಹೇಳ್ತಾರೆ. ಸಂಸ್ಥೆ ಕಾಲಿಗೆ ಚಕ್ರ ಅಂತ ಹೆಸರಿದೆ. ಅದರಿಂದ ಈ ದೇಹ ಅನ್ನೋದು ಸಪ್ತ ಚಕ್ರ ಅಂತ ಅಂದ್ರೆ ಸಪ್ತಚಕ್ರೇ ಶರರೆ, ಈ ದೇಹ ಅನ್ನೋದು ಏಳು ಚಕ್ರದಿಂದ ಕೂಡಿತ್ತು ಅಂತ ವೇದದಲ್ಲಿ ಹೇಳ್ತಾರೆ. ಏಳು ಚಕ್ರ ಅಂದ್ರೆ ಚಕ್ರ ಅಂದ್ರೆ ಕಾಲು, ಕಾಲಿನ ಏಳು ಪಟ್ಟು, ಕಾಲಿನ ಅಳತೆ ತೆಗೆದ್ರೆ ಎಷ್ಟು, ಅದರ 7 times ಬಾಡಿ ಇದು. ಅದರಿಂದ ದೇಹಕ್ಕೆ ಸಪ್ತಚಕ್ರ ಅಂತ ಕರೀತಾರೆ. ಚಕ್ರ ಅಂದ್ರೆ ಕಾಲು, ಯಾಕಂದ್ರೆ ಚಕ್ರವನ್ನು ನಡೆದಾಡುವಂತಹ ಸಾಧನ ಅಂತ. ಅಂದ್ರೆ ಚಕ್ರ ಅಂದ್ರೆ ನಡೆದಾಡುವ ಸಾಧನ ಆಗುವುದು, ನಡೆದಾ ಯಾವಾಗಲೂ ಊರಿಂದ ಊರಿಗೆ ಒಂದು ಕಡೆ ಖಚಿತವಾದ ವಾಸ್ತವ್ಯ ಇಲ್ಲದೆ ಊರಿಂದೂರಿಗೆ ಏಕತೆಗೆ ಅಂತ.